FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-1800-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್, ಅದು ಸಹ ಬೆಳಗಿನ ಜಾವ 6:00-10:00. ಆದ್ರಣ್ಣ, ಬಳತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲೂ ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದ 3ನೇ ಅವಧಿಯ ಮೊದಲ 100 ದಿನದಲ್ಲಿ ಕೃಷಿ ಕ್ಷೇತ್ರಕ್ಕೆ ನೀಡಿರುವಂಥ ಆದ್ಯತೆ ಬಗ್ಗೆ ಇವತ್ತು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದಂಥ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರು. ನಮಸ್ಕಾರ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ. ನಮಸ್ಕಾರ. ಮೊದಲಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ 3ನೇ ಅವಧಿಯ ಸರ್ಕಾರ ಅಸ್ತಿತ್ವಕ್ಕೆ ಬಂತಲ್ಲ ಕೇಂದ್ರದಲ್ಲಿ, ಈ ಒಂದು ಅವಧಿಯಲ್ಲಿ ಮೊದಲ 100 ದಿನದ ಒಂದು ಆಡಳಿತದಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತ ಮುಖ್ಯವಾದ ಘೋಷಣೆ ಯಾವುದು ಅಂತೀರಿ? ನೋಡಿ, ಐತಿಹಾಸಿಕವಾಗಿರ್ತಕ್ಕಂಥ 3ನೇ ಅವಧಿಯ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ಮೊದಲ 100 ದಿನಗಳಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳು ಮತ್ತು ಕೈಗೊಂಡಂತ ಕ್ರಮಗಳು ಭಾರತೀಯರ ಜನಜೀವನದ ಮೇಲೆ ಧನಾತ್ಮಕವಾದ ಪರಿಣಾಮಗಳನ್ನು ಬೀರುತ್ತಾ 2047ರ ವಿಕಸಿತ ಭಾರತ ಅಥವಾ ವಿಕಸಿತ ಭಾರತ ನಿರ್ಮಾಣಕ್ಕೆ ಭದ್ರ ಬುನಾದಿಯನ್ನ ಹಾಕಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅನೇಕ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡು 100 ದಿನಗಳಲ್ಲಿ 15,00,000 ಕೋಟಿ ರೂಪಾಯಿಗಳನ್ನ ಹೂಡಿಕೆ ಮಾಡಿದೆ. ಇದರಲ್ಲಿ ಕೃಷಿ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳು ಅನೇಕ ಹೊಸ ಘೋಷಣೆಗಳೊಂದಿಗೆ ವಿಶೇಷ ಪ್ರಾಮುಖ್ಯತೆಯನ್ನ ಪಡೆದಿವೆ. ವಿಕಸಿತ ಭಾರತಕ್ಕಾಗಿ ಸಮೃದ್ಧ ರೈತರು ಎಂಬುದು ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಘೋಷಣೆಯಾಗಿದೆ. ಈ ಮೊದಲ 100 ದಿನದ ಒಂದು ಅವಧಿಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಎಷ್ಟು ಮೊತ್ತವನ್ನ ವಿತರಿಸಲಾಯಿತು ಅಂತ ಸ್ವಲ್ಪ ಹೇಳ್ತೀರಾ? ನೋಡಿ, ಪ್ರಧಾನಮಂತ್ರಿ ಮೋದಿ ಅವರು ತಮ್ಮ ಅಧಿಕಾರ ಸ್ವೀಕರಿಸಿದ 3ನೇ ಅವಧಿಯಲ್ಲಿ June 18, 2024 9.3 ಕೋಟಿ ರೈತರ ಉಪಯೋಗಕ್ಕಾಗಿ 20,000 ಕೋಟಿ ರೂಪಾಯಿಗಳನ್ನ ವಿತರಿಸಿದ್ದಾರೆ. ಕೇಂದ್ರ ಸರ್ಕಾರದ ಈ ಯೋಜನೆಯ ಅಡಿ ವಾರ್ಷಿಕವಾಗಿ 6,000 ರೂಪಾಯಿಗಳನ್ನ 3 ಸಮಾನ ಕಂತುಗಳಿಗೆ ರೈತರಿಗೆ ಆದಾಯದ ಬೆಂಬಲ ನೀಡಲಾಗುತ್ತದೆ. ಈ ಯೋಜನೆಯನ್ನು 2019ರ ಫೆಬ್ರವರಿಯಲ್ಲಿ ಪ್ರಾರಂಭಿಸಲಾಗಿದ್ದು, ಆಧಾರ್ ಕಾರ್ಡ್ ಆಧಾರಿತ ಬ್ಯಾಂಕ್ ಖಾತೆಗೆ ಈ ಹಣವನ್ನು ನೇರವಾಗಿ ವರ್ಗಾಯಿಸಲಾಗುತ್ತದೆ. ಈ ವಿತರಣೆಯು ಈ ಯೋಜನೆ ಅಡಿಯಲ್ಲಿ 17ನೇ ಕಂತಾಗಿರುತ್ತದೆ. ಪೋಲಾವರಂ ಯೋಜನೆಯಿಂದ ಆಗುವಂತಹ ಅನುಕೂಲಗಳು ಏನೇನು ಅಂತೀರಿ? ನೋಡಿ, ಪೋಲಾವರಂ ನೀರಾವರಿ ಯೋಜನೆಯು ಗೋದಾವರಿ ನದಿಯ ದಡದ ಮೇಲಿದೆ. ಈ ಬಹು ಉಪಯೋಗಿ ನೀರಾವರಿ ಯೋಜನೆಯಿಂದ 436,825 ಹೆಕ್ಟೇರ್ ಪ್ರದೇಶದ ಸಮಗ್ರ ನೀರಾವರಿ ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಲಾಗಿದೆ. ಈ ಯೋಜನೆಯು 960 ಮೆಗಾವ್ಯಾಟ್ ಜಲವಿದ್ಯುತ್ ಉತ್ಪಾದನೆ, 611 ಹಳ್ಳಿಗಳ 28.50 ಲಕ್ಷ ಜನರಿಗೆ ಕುಡಿಯುವ ನೀರು ಮತ್ತು ಕೃಷ್ಣಾ ನದಿ ಜಲಾನಯನ ಪ್ರದೇಶಕ್ಕೆ 80 TMC ನೀರನ್ನು ತಿರುಗಿಸತಕ್ಕಂತಹ ಉದ್ದೇಶವನ್ನು ಹೊಂದಿದೆ. ಇದರಿಂದ ಆ ಪ್ರದೇಶದ ಅನ್ನದಾತರಿಗೆ ಅನುಕೂಲವಾಗುತ್ತದೆ. ಇನ್ನು ಈ ಸ್ವಚ್ಛ ಸಸ್ಯ ಯೋಜನೆ ಅಂದ್ರೇನು? ಈ ಯೋಜನೆಗೆ ನೀಡಲಾಗಿರುವಂತಹ ಹಣ ಎಷ್ಟು ಅಂತೀರಿ? ನೋಡಿ, ಸ್ವಚ್ಛ ಸಸ್ಯ ಯೋಜನೆಯು 1765 ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ರಾಷ್ಟ್ರಾದ್ಯಂತ ಹಣ್ಣಿನ ಬೆಳೆಗಳ ಗುಣಮಟ್ಟ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ಭಾರತದ ತೋಟಗಾರಿಕಾ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಉಂಟು ಮಾಡತಕ್ಕಂಥ ಗುರಿಯನ್ನು ಹೊಂದಿದೆ. ಮೂಲತಃ 2023 ಫೆಬ್ರವರಿಯಲ್ಲಿ ಈ ಯೋಜನೆಯನ್ನು ಕೇಂದ್ರ ಮುಂಗಡಪತ್ರದಲ್ಲಿ ಘೋಷಿಸಲಾಗಿದೆ. ಈ ಕಾರ್ಯಕ್ರಮದಡಿ ತೋಟಗಾರಿಕೆಯಲ್ಲಿ ಉತ್ಕೃಷ್ಟತೆ ಮತ್ತು ಸುಸ್ಥಿರತೆಗೆ ವಿವಿಧ ಹವಾಮಾನ ವಲಯಗಳಿಗೆ ಸಂಬಂಧಿಸಿದ ವಲಯ ಯೋಗ್ಯ ಪ್ರಭೇದಗಳ ಸ್ವಚ್ಛ ಸಸ್ಯ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಸಸ್ಯ ಸ್ವಚ್ಛ ಸಮಗ್ರ ಯೋಜನೆಯಲ್ಲಿ ವೈರಾಣುಗಳಿಂದ ಹಣ್ಣು ಮತ್ತು ತರಕಾರಿಗಳನ್ನು ರಕ್ಷಿಸುವ ಉದ್ದೇಶವಿದೆ. 9 ರಾಜ್ಯಗಳಲ್ಲಿ ಯೋಜನೆಯನ್ನು ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿಯು ಭಾರತದ ಕೃಷಿ ಅನುಸಂಧಾನ ಪರಿಷತ್ನ ಸಹಯೋಗದೊಂದಿಗೆ ಅನುಷ್ಠಾನಗೊಳಿಸುತ್ತಿದೆ. ಈ ಯೋಜನೆಯಡಿ ರೈತರಿಗೆ ನರ್ಸರಿಗಳಿಂದ ಅಭಿವೃದ್ಧಿಪಡಿಸಲಾದಂತಹ ಉನ್ನತ ಮಟ್ಟದ ರೋಗರಹಿತ ಉಚಿತ ಸಸ್ಯಗಳ ಎಲೆ ಸಸ್ಯಗಳು ಮತ್ತು ಬೀಜಗಳನ್ನು ಬಳಸಲು ಉತ್ತೇಜನವನ್ನು ನೀಡಲಾಗುತ್ತದೆ. ಇನ್ನು ಹಣ್ಣು ಮತ್ತು ತರಕಾರಿಗಳ ಸಂರಕ್ಷಣೆಗಾಗಿ ಎಷ್ಟು ಮಟ್ಟಿಗೆ ಈ ವಿಕಿರಣ ಸೌಲಭ್ಯವನ್ನು ಒದಗಿಸಲಾಗಿದೆ ಅಂತೀರಿ? ನೋಡಿ, ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಸೂಕ್ಷ್ಮಾಣು ಜೀವಿಗಳಿಂದ ರಕ್ಷಿಸಿ ರೋಗರಹಿತ ಹಣ್ಣು ಮತ್ತು ತರಕಾರಿಗಳ ಪೂರೈಕೆಯೊಂದಿಗೆ ಆಹಾರ ಸುರಕ್ಷತೆಯನ್ನು ಕಾಯ್ದುಕೊಳ್ಳಲು ವಿಕಿರಣ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಇದಕ್ಕಾಗಿ 50 ವಿವಿಧ ಉತ್ಪನ್ನಗಳಿಗೆ ವಿಕಿರಣ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ. ಇನ್ನು ಈ ಕೃಷಿ ಕ್ಷೇತ್ರದಲ್ಲಿ ಈ ನಾವೀನ್ಯತೆಯನ್ನು ಉತ್ತೇಜಿಸೋದಕ್ಕೆ ಕೇಂದ್ರ ಸರ್ಕಾರ ಯಾವ ಕ್ರಮವನ್ನು ಕೈಗೊಂಡಿದೆ ಅಂತೀರಿ? ನೋಡಿ, ಕೃಷಿ ನವೋದ್ಯಮಗಳನ್ನು ಬೆಂಬಲಿಸಲಿಕ್ಕೋಸ್ಕರ ಸರ್ಕಾರ 750 ಕೋಟಿ ರೂಪಾಯಿಗಳ ಅಗ್ರಿ ಶೂರ್ ಅಥವಾ ಕೃಷಿ ಖಚಿತ ನಿಧಿಯನ್ನು ಪ್ರಾರಂಭಿಸಿದೆ. ₹750 ಕೋಟಿ ಅಗ್ರಿ ಶೂರ್ ಎಂಬತಕ್ಕಂತಹದ್ದು ಕೃಷಿ ನವೋದ್ಯಮ ಮತ್ತು ಗ್ರಾಮೀಣ ಕೈಗಾರಿಕೆಗಳಿಗಾಗಿ ರಚಿತವಾಗಿರತಕ್ಕಂತಹ ಕೃಷಿ ನಿಧಿಯಾಗಿದೆ. ಈಕ್ವಿಟಿ ಮತ್ತು ಸಾಲದ ಬಂಡವಾಳ ನೀಡುವ ಮೂಲಕ ಕೃಷಿ ನವೋದ್ಯಮವನ್ನು ಸ್ಥಾಪಿಸಲು ಕೃಷಿಕರಿಗೆ ಬೆಂಬಲ ನೀಡತಕ್ಕಂತಹದ್ದು ಈ ನಿಧಿಯ ಉದ್ದೇಶವಾಗಿದೆ. ಈ ನಿಧಿಯನ್ನು ನಬಾರ್ಡ್ ಪರಿಚಯಿಸಿದೆ. ಈ ನಿಧಿಯು ಸಾಲದ ಅವಧಿಯನ್ನು 10 ವರ್ಷಗಳಿಗೆ ಹೊಂದಿದ್ದು ಇದನ್ನು 2 ವರ್ಷಗಳವರೆಗೆ ವಿಸ್ತರಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಗೋಧಿಯ ಸಂರಕ್ಷಣೆಗೆ ಯಾವ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತೀರಿ? ನೋಡಿ, ಸೈಲೋ ಅಥವಾ ಶಿಲೋಗಳೆಂದರೆ ಧಾನ್ಯವನ್ನು ಸಂಗ್ರಹಿಸಲು ಬಳಸತಕ್ಕಂತಹ ರಚನೆಗಳಾಗಿವೆ. ಇಂತಹ 300,000 ಮೆಟ್ರಿಕ್ ಟನ್ ಸಾಮರ್ಥ್ಯವುಳ್ಳ ಸೈಲೋಗಳನ್ನು ಗೋಧಿಯನ್ನು ರಕ್ಷಿಸಿ ನಷ್ಟ ಪ್ರಮಾಣವನ್ನು ತಪ್ಪಿಸಿ ಅದರ ಬಾಳಿಕೆ ಅವಧಿಯನ್ನು ಹೆಚ್ಚಿಸುವ ಉದ್ದೇಶದಿಂದ ಅಭಿವೃದ್ಧಿಪಡಿಸಲಾಗುತ್ತಿದೆ. ಇನ್ನು ಮುಖ್ಯವಾಗಿ ಈ DAP ರಸಗೊಬ್ಬರಕ್ಕೆ ಕೊಟ್ಟಿರುವಂತಹ ಸಹಾಯಧನದ ಪ್ರಮಾಣ ಎಷ್ಟು, ಇದರಿಂದ ಕೃಷಿ ಕ್ಷೇತ್ರದ ಬೆಳವಣಿಗೆಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ಅಂತೀರಿ? ನೋಡಿ, ಕೇಂದ್ರ ಸರ್ಕಾರವು ಮೆಟ್ರಿಕ್ ಟನ್ ಒಂದಕ್ಕೆ ₹3,500 PNK ಅಂತ ಹೇಳಿದ್ರೆ ರಂಜಕ ಮತ್ತು ಪೊಟಾಷಿಯಂ ಗೊಬ್ಬರ ಸಂಸ್ಥೆಗಳಿಗೆ ನೆರವಾಗಲು ಮತ್ತು ರೈತರಿಗೆ ಸಾಕಷ್ಟು ಗೊಬ್ಬರ ಲಭ್ಯವಾಗುವಂತೆ ಮಾಡಲು ವಿಶೇಷ DAP ಸಹಾಯಧನ ಗಂಟು ಅಂತ ಏನ್ ಹೇಳ್ತೀವಿ ಅಥವಾ ಪ್ಯಾಕೇಜ್, ಅದನ್ನ ಕೊಡಮಾಡಿದೆ. DAPಯಲ್ಲಿ ಬಳಸಲಾಗ್ತಕ್ಕಂತಹ ಫಾಸ್ಫಾರಿಕ್ ಆಮ್ಲ ಮತ್ತು ಅಮೋನಿಯಾಗಳ ಮೇಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಶೇಕಡಾ 60-70% ಹೆಚ್ಚಿನ ದರವಿದ್ದರೂ ಕೂಡ ಕೇಂದ್ರ ಸರ್ಕಾರ ಡೈ ಅಮೋನಿಯಂ ಫಾಸ್ಫೇಟ್ ಸಹಾಯಧನದ ಸಬ್ಸಿಡಿಯ ಪ್ರಮಾಣವನ್ನ ಶೇಕಡಾ 40%ಕ್ಕೆ ಹೆಚ್ಚಿಸಿದೆ. DAP ಒಂದು ಕೇಂದ್ರೀಕೃತ ರಂಜಕ ಆಧಾರಿತ ರಸಗೊಬ್ಬರವಾಗಿದ್ದು ಹೊಸ ಸಸ್ಯಗಳ ಅಂಗಾಂಶ ಬೆಳವಣಿಗೆಯಲ್ಲಿ ಮತ್ತು ಬೆಳೆಗಳಲ್ಲಿನ ಪ್ರೋಟೀನ್ ಸಂಶ್ಲೇಷಣೆಯ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದರಿಂದ ರೈತರಿಗೆ ಹೆಚ್ಚಿನ ಲಾಭವಾಗುತ್ತದೆ. ಇನ್ನು ಈ ಮತ್ಸ್ಯ ವಲಯದ ಬಲವರ್ಧನೆಗಾಗಿ ಯಾವ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತೀರಿ? ಕೇಂದ್ರ ಸರ್ಕಾರವು ಮತ್ಸ್ಯ ವಲಯಕ್ಕೆ ಉತ್ತೇಜನ ನೀಡಲಿಕ್ಕೋಸ್ಕರ ಭಾರತದಲ್ಲಿ 5 ಸಮಗ್ರ ಅಕ್ವಾ ಪಾರ್ಕ್ ಅಥವಾ ಮತ್ಸ್ಯ ಉದ್ಯಾನಗಳನ್ನು ಸ್ಥಾಪಿಸುವ ಬಗ್ಗೆ 2024-25 ಮುಂಗಡ ಪತ್ರದಲ್ಲಿ ಪ್ರಸ್ತಾಪಿಸಿದ್ದು ಅವುಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಅಂತ ಹೇಳಿದರೆ PMMSY ಅಂತಕ್ಕಂಥ ಯೋಜನೆ ಅಡಿಯಲ್ಲಿ ಈಗಿರುವ ಪ್ರತಿ ಹೆಕ್ಟೇರಿಗೆ 300,000 ಟನ್ ಮೀನುಗಾರಿಕಾ ಉತ್ಪಾದನೆಯನ್ನ 500,000 ಟನ್ಗಳಿಗೆ ಹೆಚ್ಚಿಸಲಾಗುತ್ತದೆ. ಜಲಚರ ಸಾಕಾಣಿಕೆಗೆ ಒತ್ತು ನೀಡಿ ಮತ್ಸ್ಯ ಉತ್ಪನ್ನಗಳ ರಫ್ತನ್ನ ದ್ವಿಗುಣಗೊಳಿಸಿ 1,00,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗುತ್ತದೆ. ಈ ಹೊಸ ಜಲಚರ ಕೃಷಿಯು ಅಂದ್ರೆ ಅಕ್ವಾ ಕಲ್ಚರ್ ಹೊಸದಾಗಿ 55,00,000 ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ. ನೀಲಿ ಅರ್ಥವ್ಯವಸ್ಥೆಗೆ ಅಂತ ಹೇಳಿದ್ರೆ ಬ್ಲೂ ಎಕಾನಮಿ ಅಂತೇನೆ ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೆ, ಇದಕ್ಕೆ ಒತ್ತು ನೀಡಿ ಹವಾಮಾನ ಸ್ಥಿತಿಸ್ಥಾಪಕ ಚಟುವಟಿಕೆಗಳನ್ನು ಉತ್ತೇಜಿಸಲು ಮರುಸ್ಥಾಪನೆ ಮತ್ತು ಹೊಂದಾಣಿಕೆಯ ಕ್ರಮಗಳೊಂದಿಗೆ ಈ ಯೋಜನೆಯನ್ನು ಪ್ರಾರಂಭಿಸಲಾಗುತ್ತದೆ. ಜೊತೆಗೆ ಸಮಗ್ರ ಮತ್ತು ಬಹುವಲಯ ವಿಧಾನಗಳೊಂದಿಗೆ ಕರಾವಳಿ ಜಲಕೃಷಿ ಮತ್ತು ಸಮುದ್ರ ಜಲಚರ ಸಾಕಾಣಿಕೆಯನ್ನು ಕೂಡ ಪ್ರಾರಂಭಿಸಲಾಗುತ್ತದೆ. ಇನ್ನು ಕೇಂದ್ರ ಸರ್ಕಾರ ಈ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಭಾರತದ ಕೃಷಿ ಆಧುನೀಕರಣಕ್ಕೆ ಯಾವ ಒಂದು ಅಭಿಯಾನವನ್ನು ಕೈಗೊಂಡಿದೆ? ನೋಡಿ, ಕೇಂದ್ರ ಸರ್ಕಾರವು ಭಾರತದ ಕೃಷಿ ಕ್ಷೇತ್ರದಲ್ಲಿ ಡಿಜಿಟಲ್ ಕೃಷಿ ಅಭಿಯಾನದ ಮೂಲಕ ಡಿಜಿಟಲ್ ಕೃಷಿ ಕ್ರಾಂತಿಗಾಗಿ 2,817 ಕೋಟಿ ರೂಪಾಯಿಗಳನ್ನು ಒದಗಿಸಿದೆ. ಈ ಅಭಿಯಾನವನ್ನ ವಿವಿಧ ಡಿಜಿಟಲ್ ಕೃಷಿ ಉಪಕ್ರಮಗಳನ್ನು ಬೆಂಬಲಿಸಲು ಒಂದು ನೆರಳಿನ ಯೋಜನೆಯಾಗಿ ಅಂತ ಹೇಳಿದ್ರೆ ಅಂಬ್ರೆಲಾ ಸ್ಕೀಮ್, ಆ ರೀತಿಯಲ್ಲಿ ಇದನ್ನ ವಿನ್ಯಾಸಗೊಳಿಸಲಾಗಿದೆ. ಇದರಲ್ಲಿ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಅಂತ ಹೇಳಿದ್ರೆ DPI ಅದನ್ನ ರಚನೆ ಮಾಡತಕ್ಕಂಥದ್ದು, ಡಿಜಿಟಲ್ ಸಾಮಾನ್ಯ ಬೆಳೆ ಅಂದಾಜು ಸಮೀಕ್ಷೆ ಅಂತ ಹೇಳಿದ್ರೆ DGES ಇದನ್ನ ಕೈಗೊಳ್ತಕ್ಕಂಥದ್ದು, ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು, ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ಸಂಶೋಧನಾ ಸಂಸ್ಥೆಗಳಿಂದ ಮಾಹಿತಿ ತಂತ್ರಜ್ಞಾನದ ಉಪಕ್ರಮ ಅಂದ್ರೆ IT ಉಪಕ್ರಮ ಇವುಗಳನ್ನು ಬೆಂಬಲಿಸುವಂತಹ ಕಾರ್ಯಗಳು ಸೇರಿವೆ. ಡಿಜಿಟಲ್ ಸಾರ್ವಜನಿಕ ಮೂಲ ಸೌಕರ್ಯ ಯೋಜನೆಯು ದೃಢೀಕೃತ ಜನಸಂಖ್ಯಾ ವಿವರಗಳು, ಭೂ ಹಿಡುವಳಿಗಳು, ರೈತರು ಬಿತ್ತಿದ ಬೆಳೆಗಳು ಮತ್ತು ಆ ರೈತರ ಬಗ್ಗೆ ಸಮಗ್ರ ಹಾಗೂ ಉಪಯುಕ್ತ ಮಾಹಿತಿಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಈ ಉಪಕ್ರಮವು ರಾಜ್ಯ ಸರ್ಕಾರಗಳ ನೀತಿಯಂತೆ ಸಾಗುವಳಿದಾರರು, ರೈತರು ಮತ್ತು ಗೇಣಿದಾರ ರೈತರನ್ನು ಒಳಗೊಳ್ಳುತ್ತದೆ. ಜಾನುವಾರು, ಮೀನುಗಾರಿಕೆ, ಮಣ್ಣಿನ ಆರೋಗ್ಯ, ಇತರ ವೃತ್ತಿಗಳು, ಕೌಟುಂಬಿಕ ವಿವರಗಳು, ರೈತ ಯೋಜನೆಗಳು ಮತ್ತು ಪ್ರಯೋಜನಗಳ ಕುರಿತು ಮಾಹಿತಿಯನ್ನ ಬಳಸಲು ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರದ ಸಂಬಂಧಿಸಿದ ಸಚಿವಾಲಯಗಳ ಡಿಜಿಟಲ್ ಸಾರ್ವಜನಿಕ ಮೂಲ ಸೌಕರ್ಯಗಳಿಗೆ ಇದು ಸಂಪರ್ಕವನ್ನು ಕಲ್ಪಿಸುತ್ತದೆ. ಡಿಜಿಟಲ್ ಸಾಮಾನ್ಯ ಬೆಳೆ ಅಂದಾಜು ಸಮೀಕ್ಷೆಯು ವೈಜ್ಞಾನಿಕವಾಗಿ ವಿನ್ಯಾಸಗೊಳ್ಳಿರತಕ್ಕಂತಹ ಬೆಳೆಗಳ ಕಟಾವಿನ ಪ್ರಯೋಗಗಳ ಆಧಾರದ ಮೇಲೆ ಇಳುವರಿಯ ಅಂದಾಜನ್ನ ಮಾಡುತ್ತದೆ. ಇದರಿಂದಾಗಿ ಕೃಷಿಯ ಉತ್ಪಾದನೆಯ ನಿಖರವಾದ ಅಂದಾಜು ಮಾಡಲು ಸಾಧ್ಯವಾಗುತ್ತದೆ. ಇದರಿಂದ ಬರ ಮತ್ತು ಪ್ರವಾಹದ ಮೇಲ್ವಿಚಾರಣೆ, ಇಳುವರಿಯ ಮೌಲ್ಯಮಾಪನ ಮತ್ತು ರೈತರ ಫಸಲ್ ಬಿಮಾ ಯೋಜನೆಯ ಹಕ್ಕುಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ. ಡಿಜಿಟಲ್ ಕೃಷಿ ಅಭಿಯಾನವು 2 ಅಡಿಪಾಯದ ಕಂಬಗಳ ಮೇಲೆ ಆಧಾರಿತವಾಗಿದೆ. ಅವುಗಳು ಯಾವುವು ಅಂತ ಹೇಳಿದ್ರೆ, ಮೊದಲನೆಯದಾಗಿ ಅಗ್ರಿ ಸ್ಟಾಕ್ ಅಥವಾ ಕೃಷಿ ಬವಣೆ, ಮತ್ತು ಎರಡನೆಯದಾಗಿ ಕೃಷಿ ನಿರ್ಧಾರ ಬೆಂಬಲ ವ್ಯವಸ್ಥೆ. ಈ ಅಭಿಯಾನವು ಮಣ್ಣಿನ ಪರಿಚಯದ ಭೌಗೋಳಿಕ ನಕ್ಷೆ ಅಥವಾ ಸಾಯಿಲ್ ಪ್ರೊಫೈಲ್ ಮ್ಯಾಪಿಂಗ್ ಅನ್ನು ಹೆಚ್ಚುವರಿಯಾಗಿ ಹೊಂದಿದೆ. ಈಗ ಮೊಟ್ಟ ಮೊದಲನೆಯದಾಗಿ ನಾವು ಅಗ್ರಿಸ್ಟಾಕ್ ಅಥವಾ ಕೃಷಿ ಬವಣೆ ಅಂತ ಹೇಳಿದ್ರೆ ಏನು ಅಂತ ನೋಡೋಣ. ಅಗ್ರಿಸ್ಟಾಕ್ ಅಥವಾ ಕೃಷಿ ಬವಣೆಯು ಆಧಾರ್ ಕಾರ್ಡ್ನೊಂದಿಗೆ ರೈತರ ವಿಶ್ವಾಸಾರ್ಹ ಡಿಜಿಟಲ್ ಗುರುತಾಗಿ ಕಾರ್ಯನಿರ್ವಹಿಸುವ ಒಂದು ಪರಿಚಯ ಪತ್ರವಾಗಿದೆ. ಅಗ್ರಿಸ್ಟಾಕ್ ಅನ್ನ ರೈತ ಕೇಂದ್ರೀಕೃತ ಡಿಜಿಟಲ್ ಸಾರ್ವಜನಿಕ ಮೂಲ ಸೌಕರ್ಯವನ್ನಾಗಿ ವಿನ್ಯಾಸಗೊಳಿಸಲಾಗಿದ್ದು, ಇದು ರೈತರಿಗೆ ಸೇವೆ ಮತ್ತು ಯೋಜನೆಗಳನ್ನು ಸುವ್ಯವಸ್ಥಿತವಾಗಿ ತಲುಪಿಸಲು ರೂಪುಗೊಂಡಿದೆ. ಈ ಉಪಕ್ರಮವು 3 ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ. ಮೊಟ್ಟಮೊದಲನೆಯದಾಗಿ ರೈತರ ನೋಂದಣಿ, ಎರಡನೆಯದಾಗಿ ಭೌಗೋಳಿಕ ಉಲ್ಲೇಖಿತ ಗ್ರಾಮ ನಕ್ಷೆಗಳು, ಮತ್ತು ಮೂರನೆಯದಾಗಿ ಬೆಳೆದ ನೋಂದಣಿ. ಇನ್ನು ಎರಡನೆಯದಾಗಿ ಕೃಷಿ ನಿರ್ಧಾರ ಬೆಂಬಲ ವ್ಯವಸ್ಥೆಯು ಬೆಳೆಗಳು, ಮಣ್ಣು, ಹವಾಮಾನ, ಜಲಸಂಪನ್ಮೂಲ ಇತ್ಯಾದಿಗಳ ಮೇಲಿನ ದೂರ ಸಂವೇದಿ ಆಧಾರಿತ ಮಾಹಿತಿಯನ್ನ ಏಕೀಕರಿಸಲು ಸಮಗ್ರ ಭೌಗೋಳಿಕ ವ್ಯವಸ್ಥೆ ಎನ್ನುತ್ತದೆ. ಮೂರನೆಯದಾಗಿ ಮಣ್ಣಿನ ಪ್ರೊಫೈಲ್ ಮ್ಯಾಪಿಂಗ್ ಅಥವಾ ಮಣ್ಣಿನ ರಚನೆಯ ಭೌಗೋಳಿಕ ನಕ್ಷೆ. ಈ ಉಪಕ್ರಮದ ಅಡಿಯಲ್ಲಿ ದೇಶದ ಕೃಷಿ ಭೂಮಿಯಲ್ಲಿ ಸುಮಾರು 142 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ 1:10,000 ಅಳತೆಯ ವಿವರವಾದ ಮಣ್ಣಿನ ಪ್ರೊಫೈಲ್ ಮ್ಯಾಪಿಂಗ್ ಅಥವಾ ಮಣ್ಣಿನ ರಚನೆಯ ಭೌಗೋಳಿಕ ನಕ್ಷೆಯನ್ನು ಪೂರ್ಣಗೊಳಿಸಲು ಯೋಜಿಸಲಾಗಿದೆ. ಸುಮಾರು 29 ಮಿಲಿಯನ್ ಹೆಕ್ಟೇರ್ ಪ್ರದೇಶದ ಮಣ್ಣಿನ ವಿವರವಾದ ದಾಸ್ತಾನು ಈಗಾಗಲೇ ಪೂರ್ಣಗೊಂಡಿದೆ. ಕೃಷಿ ಡಿಜಿಟಲ್ ಕ್ರಾಂತಿಯಿಂದ ಭಾರತದ ಕೃಷಿ ವಲಯದಲ್ಲಿ ದಕ್ಷತೆ ಮತ್ತು ಸುಸ್ಥಿರತೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಇದರೊಂದಿಗೆ ರೈತರು ಭಾರತದ ಕೃಷಿ ಆಧುನೀಕರಣದ ಭಾಗಿದಾರರಾಗಲು ಸುಲಭ ಸಾಧ್ಯವಾಗುತ್ತದೆ. ಇನ್ನು ಕೇಂದ್ರ ಸರ್ಕಾರ ಜವಳಿ ಕ್ಷೇತ್ರಕ್ಕೆ ಯಾವ ರೀತಿ ಪ್ರೋತ್ಸಾಹವನ್ನು ಕೊಡ್ತಾ ಇದೆ? ಜವಳಿ ಉದ್ಯಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 3ನೇ ಅವಧಿಯ ಮೊದಲ 100 ದಿನಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಲು ಉತ್ತೇಜನವನ್ನು ನೀಡಲಾಗಿದೆ. ಅಲ್ಲದೆ ಭಾರತದ ಆರ್ಥಿಕತೆಯಲ್ಲಿ ಆ ಒಂದು ಉದ್ಯಮ ತನ್ನ ಪಾತ್ರವನ್ನು ಬಲಪಡಿಸಿದೆ. ಸರ್ಕಾರವು ಜವಳಿ ವಲಯಕ್ಕೆ 10,000 ಕೋಟಿ ರೂಪಾಯಿ ಮೀರಿದ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಥವಾ PLI ಅಂತ ಹೇಳಿದ್ರೆ ಉತ್ಪಾದನೆ ಆಧಾರಿತ ಪ್ರೋತ್ಸಾಹ ಯೋಜನೆಯನ್ನ ಮಂಜೂರು ಮಾಡಿದ್ದು, ಇದನ್ನು ವಸ್ತ್ರ ಉದ್ಯಮಗಳಿಗೂ ಅಂತ ಹೇಳಿದ್ರೆ ಗಾರ್ಮೆಂಟ್ಸ್ ಇವುಗಳಿಗೂ ಕೂಡ ವಿಸ್ತರಿಸಲಾಗುತ್ತದೆ. ಇದನ್ನ ರಾಷ್ಟ್ರೀಯ ತಾಂತ್ರಿಕ ಜವಳಿ ಮಿಷನ್ NTTM ಅಡಿಯಲ್ಲಿ ಉದ್ಯೋಗ ಸಾಮರ್ಥ್ಯವನ್ನು ಹೆಚ್ಚಿಸಲು ಮತ್ತು ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು ಸಂಯೋಜಿತ ವೈದ್ಯಕೀಯ ಮತ್ತು ಸುಸ್ಥಿರ ಜವಳಿಗಳ ಮೇಲೆ ಕೇಂದ್ರೀಕರಿಸುವ ಬೃಹತ್ ನವೋದ್ಯಮಗಳ ಕಾರ್ಯಕ್ರಮದ ಮೂಲಕ 12 ನವೋದ್ಯಮಗಳಿಗೆ ತಲಾ 50 ಲಕ್ಷ ರೂಪಾಯಿಗಳನ್ನು ನೀಡಲಾಗಿದೆ. ಜವಳಿ ಸಚಿವಾಲಯವು ವಿಷನ್ ನೆಕ್ಸ್ಟ್ ಅಥವಾ ನಂತರದ ದೃಷ್ಟಿಕೋನವನ್ನು ಪ್ರಾರಂಭಿಸಿದೆ. ಇದು ಕೃತಕ ಮತ್ತು ಭಾವನಾತ್ಮಕ ಬುದ್ಧಿವಂತಿಕೆಯಿಂದ ನಡೆಸಲ್ಪಡತಕ್ಕಂಥ ಫ್ಯಾಷನ್ ಟ್ರೆಂಡ್ನ ಮುನ್ಸೂಚನೆಯ ವ್ಯವಸ್ಥೆಯಾಗಿದ್ದು, ನೇಕಾರರು, ತಯಾರಕರು, ನವೋದ್ಯಮಗಳು ಮತ್ತು ಚಿಲ್ಲರೆ ವ್ಯಾಪಾರಿಗಳಿಗೆ ಅಮೂಲ್ಯವಾದ ಒಳನೋಟವನ್ನು ನೀಡುತ್ತದೆ. ಜವಳಿ ಉದ್ಯಮದಲ್ಲಿ ಭಾರತದ ಜಾಗತಿಕ ಸ್ಪರ್ಧಾತ್ಮಕತೆಯನ್ನ ಇದು ಹೆಚ್ಚಿಸುತ್ತದೆ. ಇನ್ನು ಈ ಸೆಣಬು ಮತ್ತೆ ಚರ್ಮೋದ್ಯಮಕ್ಕೆ ಯಾವ ರೀತಿಯ ಉತ್ತೇಜನವನ್ನು ನೀಡಲಾಗಿದೆ? ನೋಡಿ, ಮೊಟ್ಟ ಮೊದಲಿದಾಗಿ ಸ್ಥಳೀಯ ಕೈಗಾರಿಕೆಗಳನ್ನು ಬೆಂಬಲಿಸುವ ಕ್ರಮದಲ್ಲಿ ಸೆಣಬಿನ ಚೀಲಗಳ ಹೊಸ ಬೆಲೆ ವಿಧಾನವನ್ನ ಪರಿಚಯಿಸಲಾಗಿದೆ. ಇದು 4 ಲಕ್ಷ ಸೆಣಬಿನ ಕಾರ್ಮಿಕರು ಮತ್ತು 40 ಲಕ್ಷ ಕೃಷಿ ಕುಟುಂಬಗಳಿಗೆ ಪ್ರಯೋಜನವನ್ನು ನೀಡುತ್ತದೆ. ಜೊತೆಗೆ ಜೈವಿಕ ವಿಘಟನೆಯ ಸೆಣಬಿನ ಬಳಕೆಯನ್ನು ಉತ್ತೇಜಿಸುತ್ತದೆ. ಇನ್ನು ಎರಡನೆಯದಾಗಿ, ಭಾರತದ ಆರ್ಥಿಕತೆಗೆ ಪ್ರಮುಖವಾಗಿರತಕ್ಕಂತಹ ಚರ್ಮ ಮತ್ತು ಪಾದರಕ್ಷೆ ಕ್ಷೇತ್ರಗಳಿಗೆ ಕೇಂದ್ರ ಸರ್ಕಾರ ಒತ್ತು ನೀಡಿದೆ. ಪ್ರಸ್ತಾವಿತ PLI ಅಥವಾ ಉತ್ಪಾದನೆ ಆಧಾರಿತ ಪ್ರೋತ್ಸಾಹ ಯೋಜನೆಗಳ ಪರಿಚಯವು ಸ್ಥಳೀಯ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನ ಬಲಪಡಿಸಲು ಮತ್ತು ಈ ಉದ್ಯಮಗಳಲ್ಲಿ ಮೌಲ್ಯ ಸರಪಳಿಯನ್ನ ಅಭಿವೃದ್ಧಿಪಡಿಸತಕ್ಕಂಥ ಗುರಿಯನ್ನ ಹೊಂದಿದೆ. ಇನ್ನು ಕೊನೆಯದಾಗಿ, ನಮ್ಮ ದೇಶದ ರೈತರನ್ನ ಅನ್ನದಾತರನ್ನಾಗಿ ಮಾತ್ರವಲ್ಲದೆ ದೇಶಕ್ಕೆ ಶಕ್ತಿ ಮತ್ತು ಚೈತನ್ಯವನ್ನ ತುಂಬುವಂತ ಶಿಲ್ಪಿಗಳನ್ನಾಗಿ ಮಾರ್ಪಡಿಸೋದಕ್ಕೆ ಕೇಂದ್ರ ಸರ್ಕಾರ ಯಾವ ಸಂಕಲ್ಪವನ್ನ ಮಾಡಿದೆ ಅಂತೀರಿ? ಒಟ್ಟಿನಲ್ಲಿ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರವು ತನ್ನ 3ನೇ ಅವಧಿಯ ಮೊದಲ 100 ದಿನಗಳಲ್ಲಿ ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ 16 ಅಂಶಗಳ ಕಾರ್ಯಕ್ರಮದ ಅಡಿ ಹಲವು 10 ಉಪಕ್ರಮಗಳ ಮೂಲಕ ರಾಷ್ಟ್ರದ ಲಕ್ಷಾಂತರ ರೈತರ ಜೀವನವನ್ನ ಸಮರ್ಥವಾಗಿ ವಿಕಸಿತ ಭಾರತದ ನಿರ್ಮಾಣಕ್ಕಾಗಿ ಮಾರ್ಪಡಿಸಲು ಮುಂದಾಗಿದೆ. ದೇಶದ ಅನ್ನದಾತರನ್ನ ಆಹಾರ ನೀಡುವವರನ್ನಾಗಿ ಮಾತ್ರವಲ್ಲದೆ ದೇಶಕ್ಕೆ ಶಕ್ತಿ ಮತ್ತು ಚೈತನ್ಯವನ್ನು ತುಂಬುವವರನ್ನಾಗಿ ಮಾರ್ಪಡಿಸಲು ಕೇಂದ್ರ ಸರ್ಕಾರ ದೃಢವಾದ ಹೆಜ್ಜೆಯನ್ನು ಇಟ್ಟಿದೆ. ಭಾರತವನ್ನು ನವೀನ ತಂತ್ರಜ್ಞಾನ ಚಾಲಿತ ಪರಿಹಾರಗಳಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮುವಂತೆ ಮಾಡಲು ಮತ್ತು ರೈತರನ್ನ ಕೃಷಿ ಆಧುನೀಕರಣದ ಪಾಲುದಾರನ್ನಾಗಿ ಮಾಡಲು ಕೇಂದ್ರ ಸರ್ಕಾರ ದೃಢ ಸಂಕಲ್ಪ ಮಾಡಿರುವುದನ್ನು ನಾವು ಕಾಣಬಹುದು. ಜೊತೆಗೆ ಸಂಶೋಧನೆ, ತಂತ್ರಜ್ಞಾನ ಮತ್ತು ಡಿಜಿಟಲ್ ಸ್ಪರ್ಶದ ಮೂಲಕ ದೇಶದ ಆಹಾರದ ಬಟ್ಟಲನ್ನ ಸದೃಢಗೊಳಿಸತಕ್ಕಂಥ ಸಂಕಲ್ಪವನ್ನ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹೊಂದಿರುವುದನ್ನು ಕೂಡ ನಾವು ಮನಗೊಳ್ಳಬಹುದಾಗಿದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8073-09-8233. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8073-09-8233. ತುಂಬ ಸಂತೋಷ ಡಾಕ್ಟರ್ ಶರಶ್ಚಂದ್ರ ರಾನಡೆಯವರೇ. ತಾವಿದುವರೆಗೂ ಕೇಂದ್ರ ಸರ್ಕಾರದ ಮೊದಲ 100 ದಿನದಲ್ಲಿ ಈ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಯಾವ್ಯಾವ ಒಂದು ಸಾಧನೆಗಳನ್ನು ಮಾಡಲಾಗಿದೆ, ಯಾವ್ಯಾವ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಮತ್ತು ಅವುಗಳನ್ನು ಹೇಗೆ ಅನುಷ್ಠಾನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ರೈತ ಬಾಂಧವರೇ, ಈಗ ಕೇಳುವ ಹಸಿರು ಗೊಬ್ಬರದ ಬಗ್ಗೆ ಮಾಹಿತಿಗಳನ್ನು. ಇತ್ತೀಚಿನ ವರ್ಷಗಳಲ್ಲಿ ಬೆಳೆಗಳ ಇಳುವರಿ ಮಟ್ಟ

ಮುತ್ತ ಬಿದ್ದಪ್ಪ ಐಂಡದಪ್ಪನ ಕಾರ್ಯ ನಾಳೆ ಮಜ್ಜನ ತಮಿದ ಒಕ್ಕ ತೋಟಂಗಳತ್ತ ನಡಪ ಅಂದು ಒಕ್ಕಕಾರ ಅರಚಿಟ್ಟಿತ್ತು. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜಂಪೆ ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜಂಪೆ ಓದ್ತಾ ಇರುವ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಹವಾಮಾನ ಏರುಪೇರಾಗುವ ಸಂದರ್ಭದಲ್ಲಿ ಮುಂದೆನೆ ಎಚ್ಚರಿಕೆ ತಕಡದಲ್ಲಿ ಸುಮಾರು ಅಪಾಯಗಳನ್ನ ತಪ್ಪಿಸಕ್ಕೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ಮೇಲ್ವಿಚಾರಣಾ ಕೇಂದ್ರಕ್ಕೆ ಕಾಲಕಾಲಲ್ಲಿ ಹೊರಡಿಸುವ ಮಾಹಿತಿನ ಹಂಚಿಕೊಡುವಂಗೆ ನೈಸರ್ಗಿಕ ವಿಪತ್ತು ಉಸ್ತುವಾರಿ ಕೇಂದ್ರ ನಿರ್ದೇಶಕರಾದ ಹರ್ಷಲ್ ಗೋಯರವು ತಿಳಿಸಲು ಮಡಿಕೇರಿ ಪೇಟೆನ ಜಿಲ್ಲಾಡಳಿತ ಭವನದ ರಾಷ್ಟೀಯ ಮಾಹಿತಿ ಕೇಂದ್ರದಲ್ಲಿ ಅಧಿಕಾರಿಗಳೊಟ್ಟಿಗೆ ಇಂದು ನಡೆದ ಸಭೆಯಲ್ಲಿ ಮಾತನಾಡಿ, ಕೊಡಗು ಜಿಲ್ಲೆಗೆ ಮುಂಗಾರು ಸಂದರ್ಭದಲ್ಲಿ ಜಾಸ್ತಿ ಮಳೆಯಾದರೆ ಹಿಂಗಾರು ಸಂದರ್ಭದಲ್ಲಿ ಸಹ ಮುನ್ನೆಚ್ಚರಿಕೆನ ವಹಿಸಕ್ಕೂ, ಅಂಗನವಾಡಿ ಶಾಲಾ ಕಾಲೇಜು ಆಸ್ಪತ್ರೆ ಕಟ್ಟಡಗ ಮಳೆ ನೀರಿಗೆ ಸೋರದಂಗೆ ಗಮನ ಕೊಡಕ್ಕೂ, ಸರಿಯಾದ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡಕ್ಕೂ, ಮುಂಗಾರು ಸಂದರ್ಭದಲ್ಲಿ ಮನೆ ರಸ್ತೆ ಚರಂಡಿ ಸೇತುವೆ ಹಾಳಾಗದಂಗೆ ಕ್ರಮ ವಹಿಸಕ್ಕೂ, ಕಷ್ಟಬಾಕನ ಒಬ್ಬರೊಟ್ಟಿಗೆ ಒಬ್ಬ ಕೈ ಜೋಡಿಸಿದರೆ ಸುಮಾರಷ್ಟು ಸಮಸ್ಯೆಗೆ ಪರಿಹರಿಸಿಕೆ ಸಾಧ್ಯ ಆದ್ಯತೆ ಹೇಳ್ದು. ಗೌಡ ಮಹಿಳಾ ಒಕ್ಕೂಟ ಮಡಿಕೇರಿ ಕೊಡಗು ಇದರ ವಾರ್ಷಿಕ ಮಹಾಸಭೆ ಇಂದು ಒಕ್ಕೂಟದ ಅಧ್ಯಕ್ಷೆ ಶ್ರೀಮತಿ ಅಮೆ ದಮಯಂತಿ ಅವರ ಅಧ್ಯಕ್ಷತೆಯಲ್ಲಿ ಕೊಡಗು ಗೌಡ ಸಮಾಜ ಮಡಿಕೇರಿನ ಸಭಾಬಡಲಿ ನಡೆದು ವಿಶೇಷ ಚೇತನರ ವಿಕಲತೆ ಹುಟ್ಟು ತೇಳಿ ಕೊರಗದೆ ಸಾಧಿಸುವತ್ತ ಮುಂದುವರಿಯಕುತ್ತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾವ್ ಹೇಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸೇರಿದಂತೆ ಇನ್ನಿತರ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಸಮಗ್ರ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಚೇತನರ ವ್ಯಕ್ತಿಗಳಲ್ಲಿ ನಾಯಕತ್ವ ಉತ್ತೇಜನ ತೇಳುವ ಘೋಷವಾಕ್ಯದೊಟ್ಟಿಗೆ ಓಂಕಾರ ಸದನದಲ್ಲಿ ಇಂದು ವಿಶ್ವ ವಿಶೇಷ ಚೇತನರ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿ, ಕೆಲವು ಮಕ್ಕಳ ಹುಟ್ಟಿನಿಂದಲೇ ವಿಶೇಷ ಚೇತನರಾದವೆ. ಅವು ಧೈರ್ಯಗೆಡದೆ ಆರೋಗ್ಯ ಶಿಕ್ಷಣದತ್ತ ಗಮನ ಹರಿಸಿ ಜಾಸ್ತಿ ಸಾಧನೆ ಮಾಡಿಕೆ ಪ್ರಯತ್ನಿಸಕ್ಕು ಯಾರು ಅವರನ್ನ ಕೇಳರಿಂದ ನೋಡಿಕಾಗದು. ಎಲ್ಲರಂಗೆ ಇವಕ್ಕೂ ಬದುಕುವ ಹಕ್ಕು ಹುಟ್ಟುತ್ತ ಹೇಳ್ದು. ಮಡಿಕೇರಿ ನಗರ ಇಲಾಖಾ ವತಿಯಿಂದ ಕಾರ್ಯಾಚರಣೆಯಲ್ಲಿ ಇರುವ 100 ಜನಕ್ಕೆ ಮೆಟ್ರಿಕ್ ನಂತರದ ಗೂಡೆಗಳ ಮತ್ತು ಹೈದಗಳ ಹಾಸ್ಟೆಲ್ಗೆ ಮನೆ ಬಾಡಿಗೆ ಬೇಕಾಗುತ್ತೇಳಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಯವರು ತಿಳಿಸಿದರು. ವಿಶ್ವ ಮಣ್ಣು ದಿನಾಚರಣೆ 5 ಕಾಫಿ ಮಂಡಳಿ, ಸೆಕ್ಟಮ್ ಕಾಫಿ ಕಂಪನಿ, ಅರಣ್ಯ ಇಲಾಖೆ ಹಾಗೆ ನಾವು ಪ್ರತಿಷ್ಠಾನದೊಟ್ಟಿಗೆ ಕಾಫಿ ಬೋರ್ಡ್ ಆಫೀಸ್ ಸೋಮವಾರಪೇಟೆಯಲ್ಲಿ ಆಚರಿಸಿಕೆ ನಿರ್ಧರಿಸಲಾಗಿತ್ತು. ಈ ಜಂಬರಲ್ಲಿ ಮಣ್ಣು ವಿಜ್ಞಾನಿಗ ಭಾಗವಹಿಸಿ ಕಾಫಿ ಮಣ್ಣಿನ ಬಗ್ಗೆ ಮಾಹಿತಿನ ನೀಡುವೆ. ಜಾನಪದ ಚಿಂತನೆಗ ನಾಡಿನ ಪರಂಪರೆನ ಶ್ರೀಮಂತಗೊಳಿಸಿದೆ. ಎಲ್ಲ ಕಲೆ ಸಂಸ್ಕೃತಿಗಳ ಅವ್ವ ಬೇರು ಜಾನಪದ ತಳಿ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ ಅವು ಅಭಿಮತನ ವ್ಯಕ್ತಪಡಿಸಲು. ಕೊಡಗು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಜಾನಪದ ರಾಜ್ಯೋತ್ಸವ ಮತ್ತು ಗೀತೋತ್ಸವ ಜಂಬರಲ್ಲಿ ಭಾಗವಹಿಸಿ ಮಾತನಾಡಿ, ಮನುಷ್ಯನ ಬದುಕು ಸಾಂಸ್ಕೃತಿಕ ಸಾಮಾಜಿಕ ಹಾಗೆ ರಾಜಕೀಯ ಇತಿಹಾಸದ ಎಷ್ಟೋ ಸಂಗತಿಗಳನ್ನು ಒಳಗೊಂಡ ಸೃಷ್ಟಿನೇ ಜಾನಪದ ಅಂತ ಹೇಳ್ದು. ಅಂಚೆ ಅದಾಲತ್ನ ಸಭೆ 23 ಹೊತ್ತರೆ 11 ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ಅಶೋಕಪುರಲ್ಲಿ ನಡೆದಿದೆ. ಅಂಚೆ ಸೇವೆಗೆ ಸಂಬಂಧಪಟ್ಟ ಪುಕಾರ್ಗಿದ್ದರೆ ಅಂಚೆ ಅದಾಲತ್ ತಿಳಿ ಬರೆದು 20 ಕಳಿಸಕ್ಕೆ, ಹಾಗೆ 23 ನಡೆಯುವ ಸಭೆಯಲ್ಲಿ ಭಾಗವಹಿಸಿಕುತ್ತ ಅಂಚೆ ಅಧೀಕ್ಷಕರು ಹೇಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ನೆಹರು ಮೆಮೋರಿಯಲ್ ಕಾಲೇಜು ಸುಳ್ಯ ಇವರ ಕೂಡುಕೂಟಲಿ ಕೊಡಗು ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಶಿಬಿರ ಸಾಂಸ್ಕೃತಿಕ ಪೈಪೋಟಿಗ ಪದವಿ ಹಾಗೆ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ 5 ಮತ್ತು 6 ನೆಹರು ಮೆಮೋರಿಯಲ್ ಕಾಲೇಜು ಸುಳ್ಯಲ್ಲಿ ನಡೆದಿದೆ. ಸಂವಿಧಾನ ಓದು ಅಭಿಯಾನ ನಾಡಿನಾದ್ಯಂತ ಯಶಸ್ವಿಯಾಗಿ ನಡೆದುಟ್ಟು 7 ಮತ್ತು 8 ಮಡಿಕೇರಿನ ಅಂಬೇಡ್ಕರ್ ಭವನದಲ್ಲಿ ನಡೆದಿದ್ದೇಳಿ ಅಭಿಯಾನದ ರಾಜ್ಯ ಕೇಂದ್ರ ಸಂಯೋಜಕರು ತಿಳಿಸಲು. ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಸನ್ನಿಸೈಡ್ ಯುದ್ಧ ಸ್ಮಾರಕಗಳಲ್ಲಿ 7 ಹೊತ್ತರೆ 10 ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ಜಂಬರ ನಡೆದಿದೆ. ಈ ಜಂಬರದ ಮುಖ್ಯ ನೆಂಟರಾಗಿ ಗ್ರೂಪ್ ಕ್ಯಾಪ್ಟನ್ ಬಿಎನ್ ಮನು ಭೀಮಯ್ಯವು ಯುದ್ಧ ಸ್ಮಾರಕಕ್ಕೆ ಹೂ ಹಾಕಿ ಗೌರವ ನಮನ ಸಲ್ಲಿಸುವೆ. ಕೊಡಗು ಜಿಲ್ಲೆಯಲ್ಲಿ ಮಹಿಳಾ ಸ್ವಸಹಾಯ ಸಂಘದಿಂದ ನಡೆಸುವ ಮತ್ಸ್ಯ ಸಂಜೀವಿನಿ ಯೋಜನೆಗೆ ಸೋಮಾರಪೇಟೆ ತಾಲೂಕಿನ ಮಲ್ಲಳ್ಳಿ ಜಲಪಾತ ಹತ್ತಿರ ಚಾಲನೆ ನೀಡಲಾಗಿತ್ತು. ಜೀವನಾಧಾರದ ಸಬಲೀಕರಣ ತಿಳುವ ದೇಹದೊಟ್ಟಿಗೆ ಗ್ರಾಮೀಣ ಭಾಗಗಳಲ್ಲಿ ಹೆಂಗಸರ ಸ್ವಾವಲಂಬನೆಗಾಗಿ ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳ ಯೋಜನೆಗಳನ್ನು ಒಟ್ಟುಗೂಡಿಸಿ ಈ ಯೋಜನೆ ಜಾರಿಗೆ ತರಲಾಗಿತ್ತು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಸುಳ್ಯ. ಕ

ಎಲ್ಲ ಕಲೆ ಸಂಸ್ಕೃತಿರ ಅವ್ವ ಬೇರೆ ಜಾನಪದ ಅಂದು ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ ಅಭಿಪ್ರಾಯಪಟ್ಟತ್ತು. ಕೊಡಗು ವಿಶ್ವವಿದ್ಯಾನಿಲಯ, ಕನ್ನಡ ಜಾನಪದ ಪರಿಷತ್ ಬೆಂಗಳೂರು, ಪಿನ್ನ ಕನ್ನಡ ಜಾನಪದ ಪರಿಷತ್ ಕೊಡಗು ಜಿಲ್ಲಾ ಘಟಕ ಎಂಗಡ ಕೂಡುಕೂಟತ್ತು. ಕುಶಾಲನಗರ ತಾಲೂಕರ ಕೊಡಗು ವಿಶ್ವವಿದ್ಯಾನಿಲಯ ನಡೆದ ಕನ್ನಡ ಜಾನಪದ ರಾಜ್ಯೋತ್ಸವ ಪಿನ್ನ ಗೀತೋತ್ಸವ ಸಮಾರಂಭತ್ ಪಂಡಂಜ ನಡೆದು ಬಂದ ಕೊಡಗರ ಕಲೆ ಆನ ದುಡಿಕೊಟ್ಟು ಕೊಟ್ಟಿತ್ತು ಕಾರ್ಯಕ್ರಮಕ್ಕೆ ಮುಳಿಯಿಟ್ಟತ್ತು. ನಂಗಡ ಪೆರಿಯ ಹಿಂಗ ಕಾತು ಬೆಚ್ಚಂಡು ಬಂದಿತ್ತುಳ್ಳ ಈ ಜಾನಪದ ಕಲೆನ ನಂಗ ಪಾಳು ಮಾಡತ್ತೆ ಮಿನ್ಯತ್ತರ ಜನಾಂಗಕ್ಕೆ ಇಡ್ತಪೋಣಂದು ಇವು ಅಣ್ಣುಚಿ. ಕಾರ್ಯಕ್ರಮತ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಪಿನ್ನ ಬೆಂಗಳೂರು ಸಂಸ್ಕೃತ ವಿಶ್ವವಿದ್ಯಾನಿಲಯತರ ಮಾಜಿ ಕುಲಪತಿ ಡಾಕ್ಟರ್ ಪದ್ಮಶೇಖರ್ ಕೂಡುನನಕ್ಕೆ ಮುಖ್ಯಪಟ್ಟವು ಹಾಜರೆಂಜತ್. ವಿಶೇಷ ಚೇತನಂಗ ತಡಿಲು ಊನ ಉಂಡೊಂದು ಕೊರಗತ್ತೆ ಸಾಧನೆ ಮಾಡುವಕ್ಕೆ ಮಿನ್ನಕ್ಕೆ ಬರೋಣೊಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರತರ ಸದಸ್ಯ ಕಾರ್ಯದರ್ಶಿ ಶುಭಾ ಅವು ಸಲಹೆ ಮಾಡಿಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವಾ